ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮುಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು ಊಟ ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇದೀಗ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆದವಟ್ಟಿ ಗ್ರಾಮದ ಯುವ ರೈತರಾದ ಗುರುರಾಜ ಎಂ ಸುಂಕದ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆದವಟ್ಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಗುರುರಾಜ್ ಎಂ ಸುಂಕದ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಈ ಕೃಷಿಯಲ್ಲಿನ ಅನುಭವಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷ ವಯಸ್ಸು ಗುರುರಾಜ್ ನಿಮಗೆ? ಸರ್, ನಮಗೆ ಇವಾಗ 29 ವಯಸ್ಸು ಸರ್. 29 ವರ್ಷ ವಯಸ್ಸು. ಏನು ವಿದ್ಯಾಭ್ಯಾಸ ಮಾಡಿದಿರಿ? ಸರ್, ನಮ್ದು BSc ಸೈನ್ಸ್ ಆಗಿದೆ ಸರ್. ಅದರಲ್ಲಿ PCM ಸಬ್ಜೆಕ್ಟ್ ತಗೊಂಡಿದ್ದೀನಿ ಸರ್. ಹೌದಾ? BSc ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ. ಮುಂದಿನ ವಿದ್ಯಾಭ್ಯಾಸ? ಮುಂದಿನ ವಿದ್ಯಾಭ್ಯಾಸ ಸರ್, BEd ಅಡ್ಮಿಷನ್ ಮಾಡಿಸಿದೆ ಸರ್, ಬಟ್ ಅವಾಂತರಗಳಿಂದ ಹೋಗಕ್ ಆಗಲಿಲ್ಲ ಸರ್. ಏನು ಅವಾಂತರ ಮಾಡ್ಕೊಂಡ್ರಿ ನೀವು? ಅಂದ್ರೆ ಮನೆಯಲ್ಲಿ ಒಂದ್ ಸ್ವಲ್ಪ ಸಾಲ ಸರ್, ಯಾಕಂದ್ರೆ ರೈತರಲ್ಲ ಸರ್, ಎಷ್ಟೊತ್ತಿದ್ರೆ ದುಡದೆ ಏನಾದ್ರು ಮಾಡ್ಕೋಬೇಕು. ನಾವು ಅಪ್ಪರು ಮದರ್ ಸರ್ ಎಲ್ಲದು ಇನ್ನೊಬ್ರು ಹೊಲದಲ್ಲಿ ಕೆಲಸ ಮಾಡ್ಕೊಂಡೆ ನಮ್ಮನ್ ಸಾಕ್ಯಾರ ಸರ್ ಇಷ್ಟು ಏನಾದ್ರು, ಯಾಕಂದ್ರೆ ಅವ್ರು ಬಂದಂತ ಹಣದಿಂದ ನಮ್ಮನ್ನೆಲ್ಲ ಇಲ್ಲಿವರೆಗೂ ಓದರ್ಸಿದ್ರು ಸರ್. ಎಲ್ಲ ಓದಿಸಿದ್ದಾರೆ, ನಾವು ಚೆನ್ನಾಗಿ ಓದಿದೀವಿ ಸರ್. ನಮ್ಮನ್ನು ಒಂದ್ ಕಾಲ ಮೇಲೆ ನಮ್ಗ ನಿಲ್ಲಾಗೆ ಮಾಡಿದಾರೆ ಸರ್. ಎಲ್ಲಿ ಓದಿದ್ರಿ BSc? ನಮ್ದು BSc ನರೇಗಲ್ ಸರ್, ಅನ್ನದನೇಶ್ವರ ಇದಾರೆ ಸರ್ ಕಾಲೇಜ್, ಅಲ್ಲಿ ಓದಿದೀವಿ ಸರ್. ಮುಂದೆ BEd ಮಾಡ್ಬೇಕಂತ ಆಸೆ ಇದೆ ನಿಮ್ಗೆ? ಆಸೆ ಇದೆ ಸರ್, ಬಟ್ ಈ ವರ್ಷ ಅಡ್ಮಿಷನ್ ಮಾಡಿಸ್ಬೇಕಂತ ಇದನ್ನ ಮಾಡಿದೀನಿ ಸರ್ ಆಲ್ರೆಡಿ. ಅವರೆಲ್ಲ ಆಲ್ರೆಡಿ ಇದನ್ನ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ಮನೇಲಿ ನೀವು ಹಿರಿಯವರು? ಇಲ್ಲ ಸರ್, ನಮ್ಮ ಬ್ರದರ್ ಇದಾರೆ ಸರ್. ನಮ್ಮಣ್ಣರು. ಅವ್ರು ಏನು ಮಾಡ್ತಿದ್ರೆ? ಅವರು ಇದನ್ನ ಫೈನಾನ್ಸಿಯಲ್ ವರ್ಕ್ ಮಾಡ್ತಾರೆ ಸರ್ ಅವರು. ಹೌದಾ? ಫೈನಾನ್ಸಿಯಲ್ ಅಂದ್ರೆ ಖಾಸಗಿ ಕಂಪ್ನಿನ? ಖಾಸಗಿ ಕಂಪ್ನಿ ಸರ್. ಸಾಲ ಕೊಡೋದು, ಸಾಲ ಕೊಡೋದು ಆ ತರ ಸರ್. ಈಗ ನೀವು ಕೆಲಸ ಏನ್ ಮಾಡ್ತೀರಿ? ನಾವಿವಾಗ ಗೋಲ್ಡನ್ ಅಂತ ಬರ್ತಲ್ಲ ಸರ್, ಅದರಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಇಲ್ಲೇ ಕುಕನೂರು ಸರ್, ಎಷ್ಟು 10 ಕಿಲೋಮೀಟರ್ ಆಗುತ್ತೆ ಸರ್. ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಇವಾಗ ಎಷ್ಟು ಜನ ನೀವು ಮಕ್ಕಳು, ನಿಮ್ ತಂದೆ ತಾಯಿಗೆ? ಟೋಟಲ್ 3 ಸರ್. ನಾವು ಅಂದ್ರೆ ನಮ್ಮ ಅಣ್ಣರು, ನಾವು ಮತ್ತೆ ನಮ್ಮ ಸಿಸ್ಟರ್ ಇದಾರೆ ಸರ್. ನಮ್ಮ ಸಿಸ್ಟರ್ದು ಮ್ಯಾರೇಜ್ ಆಗಿದೆ ಸರ್ ಆಲ್ರೆಡಿ, ಮತ್ತೆ ನಮ್ಮ ಬ್ರದರ್ದು ಮ್ಯಾರೇಜ್ ಆಗಿದೆ. ಇವಾಗ ನಮ್ದು ರೀಸೆಂಟ್ ಆಗಿ 1 ಆಯ್ತು ಸರ್ ಮ್ಯಾರೇಜ್ ಆಯ್ತು. ನಿಮ್ಗೆ ಮದುವೆ ಆಯ್ತು? ಮ್ಯಾರೇಜ್ ಆಗಿದೆ ಸರ್. ಈಗ ಮದುವೆ ಆಗಿದೆ, ಮತ್ತೆ BEd ಮಾಡ್ಬೇಕಂತ ಆಸೆನೂ ಇನ್ನೂ ಹಾಗೆ ಇದೆ ಸರ್ ನಮ್ಮಲ್ಲಿ. ಸರಿ, ಈಗ ಜೀವನ ನಿರ್ವಹಣೆಗೆ ಬಹಳ ಮುಖ್ಯವಾಗಿ ನಿಮಗೆ ಕೃಷಿಯನ್ನೇ ನೀವು ಅವಲಂಬಿಸ್ಕೊಂಡಿದ್ದೀರಾ ಅಥವಾ ಹೇಗೆ? ನಮ್ಗೆ ಜಾಸ್ತಿ ನಮ್ಗೆ ಗೊತ್ತಿರೋದು ಕೃಷಿಯಲ್ಲೇ ಸರ್. ಹೌದಾ? ಅಂದ್ರೆ ನಮ್ಗೆ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡ್ಬೇಕಂತ ಒಂದು ಆಸೆನೇ ಇಲ್ಲ ಸರ್. ಮತ್ತೆ ನಮ್ಗೆ ಇಷ್ಟು ನಮ್ಗೆ ನೀರಾವರಿ ಇಲ್ಲ ಸರ್ ಹಂಗಾಗಿ ಸರ್. ಲಾಸ್ಟ್ ಟೈಮ್ ಬೋರನ್ನು ಹಾಕ್ಸಿದೀವಿ ಸರ್, ನೀರು ಕೀಳಿಲ್ಲ ಸರ್. ಮತ್ತೆ ಹೊರವಲ ಇದ್ದರಿಂದ ನಮ್ಗೆ ಬೇಸಾಯ ಮಾಡಕ್ಕೆ ಆಗ್ತಿಲ್ಲ ಸರ್. ನಾವು ಅದರಲ್ಲೇ ಕಷ್ಟಪಟ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ಟೋಟಲ್ 7 ಎಕರೆ ಇದೆ ಸರ್. 7 ಎಕರೆ ಭೂಮಿ ಇದೆ? ಹಾಂ. 7 ಎಕರೆ ಭೂಮಿಗೆ ಅಷ್ಟು ಮಳೆ ಆಶ್ರಿತನ ಅಥವಾ ಏನಾದ್ರು ಬೋರ್ಗೆ ಹಾಕ್ಸಿದ್ರ? ಇಲ್ಲ ಸರ್, ಮಳೆ ಆಶ್ರಿತನ ಸರ್. ಓಹೋ. 7 ಎಕರೆ ಭೂಮಿಯಲ್ಲಿ ಏನೇನ್ ಬೆಳಿತೀರಿ ಸರ್? 7 ಎಕರೆಯಲ್ಲಿ ಅದರಲ್ಲಿ ಹೆಸರು ಬೆಳಿತೀವಿ ಸರ್. ಆದ್ರೆ ಹಿಂಗಾರು ಮುಂಗಾರು ಅಂತ ಬರುತ್ತಲ್ಲ ಸರ್. ಇವಾಗ ಮೊನ್ನೆ ಸರ್ ಹಿಂಗಾರು ಬೆಳೆದಿವಿ ಸರ್, ಹೆಸರು ಬೆಳೆದಿದ್ವಿ. ಅದು ಹೆಸರು ಪೀಕ್ ತಗೊಂಡು ಮತ್ತೆ ಅದರಲ್ಲಿ ಸಜ್ಜೆ ಹಾಕಿದ್ವಿ ಸರ್ ಇವಾಗ. ಮತ್ತೆ ಮುಸ್ಕಿನ ಜೋಳ ಅಂತಾರಲ್ಲ ಸರ್, ಅದನ್ನೊಂದು 3-4 ಎಕರೆ ಹಾಕಿದ್ವಿ ಸರ್. ಮತ್ತೆ ಅದರಲ್ಲಿ ಸಜ್ಜೆ 2 ಮಿಕ್ಸ್ ಮಾಡಿ ಹಾಕಿದ್ದೀವಿ ಸರ್. ಮತ್ತದ್ರೆ ಕಾಳು, ಹೆಸರು ಕಾಳು, ಮತ್ತೆ ಇದು ಅಲಸಂದಿ ಅಂತ ಬರುತ್ತಲ್ಲ ಸರ್, ಅದರಲ್ಲಿ ಮಿಕ್ಸ್ ಸರ್. ಟೋಟಲ್ ನಮ್ಮ ಮನೆಗೆ ಏನೇನು ಪ್ರಾಡಕ್ಟ್ ಬೇಕಾಗ್ತವೆ ಸರ್ ಹೊರಗಡೆ ತೊಗೊಳಕ್ಕಿಂತ, ಇದರಲ್ಲೇ ನಮ್ಮ ಹೊಲದಲ್ಲೇ ಹಾಕಿದರೆ ಬೆನಿಫಿಟ್ ಅಂತಂದು ಹೇಳಿ ನಾವು ಇದರಲ್ಲೇ ಜಾಸ್ತಿ ಎಲ್ಲ ಹಾಕ್ತಾ ಇದೀವಿ ಸರ್. ನೀವೊಬ್ಬ ಸೈನ್ಸ್ ಸ್ಟೂಡೆಂಟ್ ಹೌದಲ್ವಾ, ಈ ಸೈನ್ಸ್ ನಾಲೆಡ್ಜ್ನ ಕೃಷಿಯಲ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿದಿರಾ? ಹಾಂ, ಮಾಡಿದ್ದೀವಿ ಸರ್. ಏನು ಹೊಸ ಪ್ರಯೋಗಗಳನ್ನು ಮಾಡಿದಿರಾ? ಹೊಸ ಪ್ರಯೋಗ ಅಂತಂದರೆ ಸರ್, ಜಾಸ್ತಿ ರಾಸಾಯನಿಕ ಗೊಬ್ಬರಗಳಿಂದ ಯೂಸ್ ಮಾಡ್ಬಾರ್ದು ಅನ್ನೋದು ಒಂದು ಉದ್ದೇಶವನ್ನು ಬೆಳೆಸ್ಕೊಂಡಿದ್ದೀವಿ ಸರ್. ನಮ್ದು ಗೊಬ್ಬರ ಇರಲಿಲ್ಲ ಅಂದ್ರೆ ಬೇರೆ ರೊಕ್ಕ ಕೊಟ್ಟು ಗೊಬ್ಬರನ ತಂಬಂದು ಹಾಕಿದೀವಿ ಸರ್ ಇವಾಗ. ಅಂದರೆ ಕುರಿ ಗೊಬ್ಬರ ಇರತ್ತಲ್ಲ ಸರ್, ಅದನ್ನೊಂದು 7,000 8,000 ಸರ್, ಅದು ಒಂದು ಇದು ಬರುತ್ತೆ ಸರ್ ದೊಡ್ಡ ಟಿಪ್ಪರ್ ಅಂತಂದು ಸರ್, ಅದ್ರ ಫುಲ್ ಕೊಡ್ತಾರೆ ಸರ್ 8,000 ಸರ್ ಅದಕ್ಕೆ. ಅದನ್ನ ತೊಗೊಂಬಂದು ನಾವು ಹೊಲದಲ್ಲಿ 2 times ಹಾಕಿದೀವಿ ಸರ್. ಮತ್ತೆ ಇನ್ನೊಂದು ಹೊಲದ ಸಗಣಿ ಗೊಬ್ಬರ ಯಾರಾದ್ರೂ ಕೊಡ್ತಾರಂದ್ರೆ ಅದನ್ನು ಕೂಡ ಹಾಕಿದೀವಿ ಸರ್. ದನಕರುಗಳು ಇದಾವ? ದನಕರುಗಳು ಇಲ್ಲ ಸರ್ ಲಾಸ್ಟ್ ಟೈಮ್. ನೋಡಿ ಈಗ ನಿಮಗೆ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ ಅಂತ ನಿಮಗೆ ಅನಿಸಿದೆ? ಅನಿಸಿದೆ. ದನಕರುಗಳನ್ನ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿಲ್ಲ ನೀವು? ಇಟ್ಕೊಳಕ್ ಆಲ್ರೆಡಿ ತಗೊಂಡಿದ್ದೀವಿ ಸರ್ ಲಾಸ್ಟ್ ಟೈಮ್, ವಾಪಸ್ 2 times ಕೊಟ್ಟಿದೀವಿ ಸರ್ ಅವನ್ನ ತಗೊಂಡಿದ್ವಿ. ಯಾಕಂದ್ರೆ ಅದು ಹೊಲದಲ್ಲಿ ನಮಗೆ ಅಂದ್ರೆ ಒಣ ಬೇಸಾಯ ಮಾಡ್ತೀವಲ್ಲ ಸರ್, ಮಳಿ ಜಾಸ್ತಿ ಕಡಿಮೆ ಸರ್, ಅದರಿಂದ ಜಾಸ್ತಿ ನಮಗೆ ಹುಲ್ಲು ಬರೋದಿಲ್ಲ ಸರ್. ಇವಾಗ ಏನಾದರೂ ನೀರಾವರಿ ಆಯ್ತಂದ್ರೆ ಸರ್ ಒಂದು 1.5 acres ಹುಲ್ಲು ಹಚ್ಚಿ ಅದನ್ನ ಬಂದ್ರಿಂದ ಏನಾದರೂ ಅದಕ್ಕೆ ಫುಡ್ ಕರೆಕ್ಟ್ ಆಗ್ತಾವ ಸರ್. ಬಟ್ ಆಕಳ ತಗೊಂಡು ಇವಾಗ ಒಣ ಬೇಸಾಯದಿಂದ ಮೇವು ತಗೊಂಡು ಅದು ಆಗೋದಿಲ್ಲ ಸರ್. ಅದು ಏನಾಗುತ್ತೆ ಅಂದ್ರೆ ಮೇವು ಒಂದು 4-5 months ಅಷ್ಟೇ ಸರ್ ಅದಕ್ಕೆ. ಮೇವಿನ ಕೊರತೆ ಇದೆ ಇಲ್ಲಿ? ಮೇವಿನ ಕೊರತೆ ಸರ್ 4-5 months ಆಗುತ್ತೆ ಸರ್. ನೀರಾವರಿ ಆದ್ರೆ ಕಂಟಿನ್ಯೂ ಅದಕ್ಕೆ ಹಸಿ ಮೇವನ ಸಿಗುತ್ತೆ ಸರ್. ಇವಾಗ ಹಸಿ ಮೇವು ಹಾಕಿದ್ರೆ ಚೆನ್ನಾಗಿ ಅದಕ್ಕೆ ಫುಡ್ ನಮ್ಗೆಲ್ಲ ಹಾಲು ಎಲ್ಲ ಕೊಡ್ತೈತೆ ಸರ್. ಮತ್ತಿನ ಒಣ ಅದು ಹಾಕಿದ್ರೆ ಅದಕ್ಕೆ ಅಷ್ಟೊಂದು ಸಫಿಶಿಯಂಟ್ ಅನ್ಸಲ್ಲ ಸರ್ ಅದಕ್ಕೆ. ಹಂಗಾಗಿ ನಾವು ಮನೆಯಲ್ಲಿ ಒಂದ್ ಸ್ವಲ್ಪ ಅದು ಬೋರ್ ಹಾಕ್ಸಿದ್ವಿ ಸರ್ ಲಾಸ್ಟ್ ಟೈಮ್ ಕೇಳಿದಂತ ಬೋರ್ ಕೇಳಿ ಹಾಕ್ಲಿಲ್ಲ ಸರ್ ಅದು. ಮತ್ತೆ ಒಳ್ಳೆ ರೀಸೆಂಟ್ ಆಗಿ ಮತ್ತೆ ಟ್ರೈ ಮಾಡ್ಬೇಕಂತ ಮತ್ತೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಈಗ ನಿಮ್ಮ ತಂದೆಯವರು ಅವ್ರ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದಂತ ಕೃಷಿಗೂ ಈಗ ನೀವು ಜವಾಬ್ದಾರಿಯಿಂದ ಕೃಷಿಯನ್ನ ನಿಮ್ ಕೈಗೆ ಎತ್ಕೊಂಡಿದ್ದೀರಿ, ಏನೇನು ವ್ಯತ್ಯಾಸಗಳನ್ನು ಕಂಡುಕೊಂಡಿದ್ದೀರಿ ನೀವು? ಸರ್ ನಮ್ಮ ತಂದೆಯವ್ರ ಕಾಲದಲ್ಲಿ ಬೇಸಾಯ ಅವ್ರು ಮಾಡ್ತಿದ್ರು ಸರ್, ಬಟ್ ಅಷ್ಟು ಈಸಿಯಾಗಿ ತಗೊಂತಿದ್ರು ಸರ್. ಇವಾಗ ಭಾಳ ಕಷ್ಟಕರ ಸರ್, ಎಲ್ಲ ಯಾವುದೇ ಪೀಕ್ ತಗೊಳ್ಳಿ ಸರ್ ಹೊಲ್ದೊಂದು ಬೇಸಾಯವನ್ನು ತಗೊಳ್ಳಿ ಭಾಳ ಕಷ್ಟಕರ ಸರ್. ಯಾಕಂತಂದ್ರೆ ಸರ್ ನಮಗೆ ರಾಸಾಯನಿಕ ಗೊಬ್ಬರ ಹಾಕ್ತಿವಲ್ಲ ಸರ್, ಯಾವುದೇ ಒಂದು ರೋಗ ಬಂದರೂ ರಾಸಾಯನಿಕ. ಹಿಂದೆಲ್ಲ ಏನಾಗ್ತಿದ್ರು ಅಂದ್ರೆ ಸರ್ ಹಳೆ ಬೇಸಾಯದೊಳಗೆ ಹೊಲದಲ್ಲಿ ಮನೆಯಲ್ಲೇ ದನ ಕರುಗಳಿದ್ದು ಸರ್, ಅದರಿಂದ ಸಗಣಿ ಗೊಬ್ಬರ ಬರ್ತಿತ್ತು ಸರ್, ಅದನ್ನೇ ಹಾಕಿ ಪೀಕ್ ಚೆನ್ನಾಗಿ ತೊಗೊಂತಿದ್ರು ಸರ್ ಸಲೀಸಾಗಿ, ಅಂದರೆ ಅವ್ರು ಈಸಿ ಆಗ್ತಿತ್ತು ಸರ್. ಬಟ್ ಇವಾಗ ಏನಾಗ್ತಿದೆ ಅಂದರೆ ಸರ್ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಸಡನ್ಲಿ ಒಂದೊಂದು ಟೈಮ್ ರಾಸಾಯನಿಕ ಗೊಬ್ಬರಗಳು ಅದಕ್ಕೆ ಫಲವತ್ತತೆ ಕೊಡೋದಿಲ್ಲ ಸರ್, ಅವಾಗ ಪೀಕ್ ಎಲ್ಲ ಫೇಲ್ ಆಗಿಬಿಡುತ್ತೆ ಸರ್. ಅವಾಗ ಬಡವ್ರಿಗೆ ಭಾಳ ನಮ್ಗೆ ಕಷ್ಟ ಅನಿಸ್ತದೆ ಸರ್. ಒಂದು ನಮ್ಗೆ ಲಾಸ್ಟ್ ಟೈಮ್ ಹಿಂಗೆ ಸರ್ ಮೆಕ್ಕೆಜೋಳ ಹಾಕಿದ್ದು ಸರ್, ಮೆಕ್ಕೆಜೋಳ ಹಾಕಿದ್ದಕ್ಕೆ ಇದೇ ರಾಸಾಯನಿಕ ಗೊಬ್ಬರನ ಹಾಕಿದ್ವಿ ಸರ್, ಲಾಸ್ಟ್ ಟೈಮ್ ಹುಳ ಅಂತಂದು ಬಂದು ಸರ್ ಒಂದು, ಆ ಹುಳಕ್ಕೆಲ್ಲ ಟೋಟಲ್ 2 acres ಸರ್ ಲಾಸ್ ಆಗಿಬಿಡುತ್ತೆ ಸರ್ ನಮ್ಗೆ. ರಾಸಾಯನಿಕ ಗೊಬ್ಬರ ಹಾಕಿದ್ವಿ ಒಟ್ಟು ಯಾವುದು ಫಲವತ್ತತೆ ಕೊಳ್ಳೇ ಇಲ್ಲ ಸರ್ ಅದು, ಅಲ್ಲಿ 2 acres ನಮ್ಗೆ ಲಾಸ್ ಆಗಿಬಿಡುತ್ತೆ ಸರ್. ಈಗ ನೀವು ರಾಸಾಯನಿಕ ಒಳಸುರಿಗಳ ಬಳಕೆ ಕಡಿಮೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಹಾಂ ಡಿಸೈಡ್ ಮಾಡ್ಕೊಂಡಿವಿ ಸರ್. ಬಟ್ ಇವಾಗಿನ್ನೆಲ್ಲ ಜನ್ರೇಷನ್ ರಾಸಾಯನಿಕ ಗೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಸರ್. ಹೊಲ ನಮಗೆ ಗೊಬ್ಬರ ಬೇಕಂದ್ರೆ ಸಿಗ್ತಾ ಇಲ್ಲ ಸರ್, ಇಲ್ಲಿ ನಾವು 8,000 11,000 ಜಾಸ್ತಿ ಕೊಡ್ತೀವಿ ಅಂದ್ರೂ ಯಾರು ಕೊಡ್ತಾ ಇಲ್ಲ ಸರ್. ಯಾಕಂದ್ರೆ ಅವ್ರವ್ರ ಹೊಲಕ್ಕೆಗಳಿಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರ್, ಇಲ್ಲ ಬೇರೆ ಕಡೆ ಎಲ್ಲಾರ ಕೊಡ್ತಿರ್ತಾರೆ ಸರ್. ಇವಾಗ ನಾವು ಇಲ್ಲಿ ಏನಂದ್ರೆ ಸರ್ ಬಡವ್ರು ಹೆಂಗಂದ್ರೆ ನಾವು ಇಲ್ಲಿ ಎಲ್ಲ ಕಡಿಮೆ ರೇಟಿಗೆ ಯಾವುದೇ ಸಿಕ್ಕರೆ ಕಡಿಮೆ ರೇಟಿಗೆ ತೊಗೋಬೇಕಂತ ಅನ್ಕೊಂಡಿರ್ತೀವಿ ಸರ್. ಆದರೆ ಕುರಿ ಗೊಬ್ಬರ ಅದೆಲ್ಲ ಇಲ್ಲಿ ನಾವು 5,000-6,000 ಕೇಳಿದ್ರೆ ಬೇರೆ ಕಡೆ ಎಲ್ಲ 8,000-10,000 ಕೊಡ್ತೀನಿ ಅಂತಾರೆ ಸರ್. ಅವ್ರೇ ಮಾಡ್ತಾನೆ ಟ್ರಾನ್ಸ್ಪೋರ್ಟಿಂಗ್ ಅದನ್ನೆಲ್ಲ ತೊಗೊಂಡು ಅಲ್ಲಿಗೆ ಹೋಗ್ಬಿಡ್ತಾರೆ ಸರ್. ನಮ್ಮ ಕಡೆ 5,000-6,000 ಸಿಗೋದಿಲ್ಲ ಸರ್, ಬೇರೆ ಕಡೆ ಎಲ್ಲ 8,000-10,000 ಕೊಡ್ತಾರೆ ಸರ್ ಅದಕ್ಕೆ. ಹಾಗಾಗಿ ನಮ್ಮ ಕಡೆ ಗೊಬ್ಬರ ಸಿಗೋದು ಕಡಿಮೆ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ ರಾಸಾಯನಿಕ ಗೊಬ್ಬರಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಸರ್. ಅಂದ್ರೆ ನಿಮ್ಮ ಭಾಗದಲ್ಲಿ ಪಶು ಸಾಕಾಣಿಕೆ ಕಡಿಮೆ ಇದೆ ಅಂತ? ಕಡಿಮೆ ಇದೆ ಸರ್ ನಮ್ಮ ಕಡೆ ಸರ್ ಇತ್ತೀಚೆಗೆ ಸರ್, ಇವಾಗ 1-2 years ನೋಡಿದ್ರೆ ಮೊದಲಾಗೆಲ್ಲ ಹಳೆ ಇದು ಇತ್ತು ಸರ್ ಜಾಸ್ತಿ ಇದ್ವು, ಬಟ್ ಇತ್ತೀಚೆಗೆ ಭಾಳ ಕಡಿಮೆ ಇದೆ. ಸರ್ ಈಗ ನೀವು ನಿಮ್ಮ ನೇತೃತ್ವದಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ ಈಗ? ಇವಾಗ ಸರ್ ನಮ್ಮ ಮುಂಗಾರು ಅಂತಂದ್ರೆ ಸರ್ ಇದು ಹೆಸರು ಬೆಳೀತಾ ಇದೀವಿ ಸರ್, ಮತ್ತೆ ಸಜ್ಜೆ ಸರ್, ಮತ್ತೆ ನವಣಿ ಸರ್, ಮತ್ತೆ ಮುಸ್ಕಿನ ಜೋಳ, ಸಜ್ಜೆ, ಅದ್ರ ಜೊತೆನ ಮತ್ತೆ ಅಲಸಂದಿ ಅಂತ ಬರುತ್ತೆ ಸರ್, ಇನ್ನೊಂದು ಅಲಸಂದಿ ಬೆಳಿತೀವಿ ಸರ್. ಮತ್ತೆ ಕಪ್ಪು ಭೂಮಿ ಅಂತ ಬರುತ್ತಲ್ಲ ಸರ್, ಅಲ್ಲಿ ಮೆಣಸಿನಕಾಯಿ ಬೆಳಿತೀವಿ ಸರ್, ಉಳ್ಳಾಗಡ್ಡಿ ಬೆಳಿತೀವಿ. ಅಂದ್ರೆ ನಿಮ್ಮ ಭೂಮಿ 2 ರೀತಿಯಿಂದ ಇದೆಯಾ? ಹಾಂ ಸರ್, ಎರೆ ಭೂಮಿನು ಇದೆ, ಮಸಾರಿ ಮತ್ತು ಎರಿ ಸರ್, ಎರಡು ಇದೆ. ಅಂದ್ರೆ ಕಪ್ಪು ಮತ್ತು ಕೆಂಪು ಮಣ್ಣು ಅಂತಾರಲ್ಲ ಸರ್, ಎರಡು ಒಂದೇ ಕಡೆ ಇದೆಯಾ? ಹೇಗೆ? ಇಲ್ಲ ಸರ್, ಬೇರೆ ಬೇರೆ ಇರುತ್ತೆ ಸರ್. ಅದು 2.5 acres ಸರ್ ಕಪ್ಪು ಭೂಮಿ ಇದೆ ಸರ್, ಉಳಿಕೆದೆಲ್ಲ ಒಂದು 5.5-6 acres. ಅದು ಕಪ್ಪು ಭೂಮಿ ಇರೋದಿಲ್ಲಿ? ಕಪ್ಪು ಭೂಮಿ ಇರೋದು ಆ ಕಡೆ ನಮ್ಮ ಕೆಳಗಡೆ ಸರ್, ಈ ರೇವಣಿಕಿ ಭಾಗ ಈ ಕಡೆ ಬರುತ್ತೆ ಸರ್, ಆ ಕಡೆ ನಿಯರ್ ಆಗುತ್ತೆ ಸರ್. ಅದ ನಮ್ಗೆ ಈ ಕಡೆ ಎಲ್ಲ ಇದು ಮಸಾರಿ ಸರ್, ಇದು ಕೆಂಪು ಮಣ್ಣು ಸರ್. ಅಲ್ಲ ಈಗ ನಿಮ್ಮ ಭೂಮಿ ಅಷ್ಟು ಮಸಾರಿ ಇದೆಯಾ? ಇಲ್ಲ ಸರ್, ಅದರಲ್ಲಿ ಅರ್ಧ ಇದೆ, 2 acres ಕಪ್ಪು ಮಣ್ಣು ಇದೆ. ಅಲ್ಲಿ ಏನ್ ಬೆಳಿತಿದ್ರಿ ನೀವು ಮಸಾರಿ ಭೂಮಿಲೆಲ್ಲ ಸರ್? ಅಲ್ಲಿ ಇದರಲ್ಲಿ ಎರೆ ಭೂಮಿಯಲ್ಲಿ, ಎರೆ ಭೂಮಿಯಲ್ಲಿ ಸರ್ ಮೆಣಸಿನಕಾಯಿ ಸರ್, ಮೆಣಸಿನಕಾಯಿ, ಉಳ್ಳಾಗಡ್ಡಿ ಅಂತ ಒಟ್ಟು ಒಂದಿಷ್ಟು ವಾಣಿಜ್ಯ ಬೆಳೆಗಳನ್ನು ಬೆಳಿತೀವಿ. ವಾಣಿಜ್ಯ ಬೆಳೆಗಳು ಸರ್, ವಾಣಿಜ್ಯ ಬೆಳೆಗಳು. ಮತ್ತೆ ಅದು ಏನಾದರೂ ನಮಗೆ ಸಫಿಶಿಯಂಟ್ ಅನಿಸ್ಲಿಲ್ಲ ಅಂದ್ರೆ ಸರ್ ತೊಗರಿ ಅಂತಾರಲ್ಲ ಸರ್, ತೊಗರಿ ಬೆಳಿತೀವಿ ಸರ್. ಎರಿಗೆ ಫಲವತ್ತತೆ ಜಾಸ್ತಿ ಕೊಡುತ್ತೆ ಸರ್, ಅಂದ್ರೆ ಚೆನ್ನಾಗಿ ಪೀಕ್ ಬರುತ್ತೆ ಸರ್ ಅದು ಸರ್. ಈರುಳ್ಳಿ ಬೆಳೆದಿದ್ರಿ? ಹಾಂ ಈರುಳ್ಳಿ ಸರ್. ಎಷ್ಟು ಸಲ ಬೆಳೆದಿದ್ರಿ? 1 time ಅಷ್ಟೇ ಬೆಳೆದಿದ್ವಿ ಸರ್, ಯಾಕಂದ್ರೆ ಮನೇಲಿ ಯಾರು ಮಾಡೋರಿಲ್ಲಲ್ಲ ಸರ್, ನಾವೇ ಮಾಡ್ಬೇಕಾಗತ್ತೆ ಸರ್. ಹಂಗಾಗಿ ನಾವು ಅದನ್ನೇ ಮಾಡ್ತಾ ಇದೀವಿ ಅಂದ್ರೆ ಸರ್ ನಮ್ಗೆ ಅಲ್ಲಿ ಏನ್ ಬೇಕಪ್ಪ ಅಂದ್ರೆ ತೊಗರಿ ವಿಂತರ ಇರುತ್ತಲ್ಲ, ಫಸ್ಟ್ ಟೈಮ್ ಬೆಳೆದಿವಿ ಸರ್, ಅಷ್ಟೊಂದು ನಮಗದು ಹೇಗಿತ್ತು, ಚೆನ್ನಾಗಿ ಬಂತ ಈರುಳ್ಳಿ ಅವಾಗ? ಚೆನ್ನಾಗಿ ಬಂತು ಸರ್, ಅಂದ್ರೆ ಒಂದು 15-20 ಸಾವಿರ ಅಷ್ಟೇ ಆಯ್ತು ಸರ್ ಅದಲ್ಲಿ. ಯಾಕೆ ಅಂದ್ರೆ ಸರ್, ಅದು ಲಾಸ್ಟ್ ಟೈಮ್ ಮಳೆ ಒಂದು ಟೈಮ್ ಕಡಿಮೆ ಆಯ್ತು ಸರ್, ಮಳೆ ಆಗ್ಲಾರ್ದಕ್ಕೆ ಸಣ್ಣಗಿ ಉಳ್ಳಾಗಡ್ಡಿ ಸಣ್ಣಗಿ ಬಂದ್ಬಿಡ್ತು ಸರ್ ಅದು. ಸೈಜ್ ಕಡಿಮೆ, ಗಾತ್ರ ಕಡಿಮೆ ಆಯ್ತು. ಗಾತ್ರ ಕಡಿಮೆ ಆಯ್ತು ಸರ್. ಮತ್ತ ಅದರಿಂದ ಇದು ಮೆಣಸಿಕಾಯಿ ಹಾಕಿದ್ವಲ್ಲ ಸರ್, ಮೆಣಸಿಕಾಯಿ ಮತ್ತ ಅಷ್ಟು ಅವು ಒಂದು 15-20 ಸಾವಿರ ಸರ್ ಅಷ್ಟು. ಹೌದಾ, ಏನ್ ಸಮಸ್ಯೆ ಅನ್ಸುತ್ತೆ ಮೆಣಸಿಕಾಯಿ ನಿಮ್ಗೆ? ಏನಿಲ್ಲ ಸರ್, ನಾವು ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಿದ್ವಿ, ಅಂದ್ರೆ ಏನಾದ್ರೂ ಕೀಟಗಳು ಅದಕ್ಕೆ ಬಂದಾಗ ಸರ್ ನಾವ್ ಅದಕ್ಕೆ ಇದು ನೋಡ್ತಿದ್ವಲ್ಲ ಸರ್, ಒಂದ್ ಸ್ವಲ್ಪ ಲೇಟ್. ಇವಾಗ ಹೊಲ ಆ ಕಡೆ ಈ ಕಡೆ ಇರ್ತಾವ ಸರ್, ಏನಾದ್ರೂ ಹೊಡ್ಯಾಕ್ ಹೋಗ್ಬೇಕಂತಂದ್ರೆ ಈ ಕಡೆ ಹೊಡೆ ನೋಡಕ್ ಆಗ್ತಿಲ್ಲ ಸರ್, ಅದಂಗೆ ಕೀಟಗಳು ಜಲ್ದಿನ ಇದು ಬಂದ್ಬಿಡ್ತಿದ್ ಸರ್, ಹಂಗಾಗಿ ಅದು ಪೀಕ್ ಚೆನ್ನಾಗಿ ಬರ್ತಿದ್ದಿಲ್ಲ ಸರ್ ಅದು. ನೀವು ಏನು ಈ ಸಾವಯವ ಗೊಬ್ಬರಗಳ ಹಾಕೋದಾಗ್ಲಿ, ಸಾವಯವ ಔಷಧಿಗಳನ್ನ ಸಿಂಪರಣೆ ಮಾಡೋದಾಗ್ಲಿ, ಈ ತರದ್ದು ಪ್ರಯೋಗ ಅಥವಾ ಪ್ರಯತ್ನ ಮಾಡ್ಲಿಲ್ವಾ? ಹೇಗೆ? ಇಲ್ಲ, ಆ ತರ ಏನು ಮಾಡಿಲ್ಲ ಸರ್. ನಾವು ನಿಮ್ಗೆ ಆ ತರದ್ದು ತರಬೇತಿ ತಗೊಳ್ಬೇಕಂತ ಅನಿಸಿಲ್ವಾ ನಿಮ್ಗೆಲ್ಲ? ಅನಿಸಿದೆ ಸರ್, ಬಟ್ ಇವಾಗ ನಾವು ಬೇರೆ ಕಡೆ ವರ್ಕ್ ಒಂದು ಮಾಡ್ತಿರ್ತೀವಲ್ಲ ಸರ್, ನಮ್ಗೆ ಟೈಮಿಂಗ್ ಇಲ್ಲ ಸರ್. ಬಂದ್ ಕೂಡಲೇ ಸರ್, ಬೆಳಗ್ಗೆ ಏನಾದ್ರೂ ಕೆಲಸ ಹೊಲದಲ್ಲಿ ಇದ್ರೆ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ಸರ್. 9-10 ಗಂಟೆ ಆಫೀಸಲ್ ಟೈಮ್ ಸರ್, ಮತ್ತೆ 10-5 ಗಂಟೆವರೆಗೆ ವಾಪಸ್ 5-5:30 ಬರ್ತೀವಿ ಸರ್. ಅಲ್ಲಿ ಎಷ್ಟಿದೆ ನಿಮ್ಗೆ ಸಂಬಳ ಈಗ? ಈಗ ಅಲ್ಲಿ ಒಂದು 16,000 ಕೊಡ್ತಾರೆ ಸರ್ ಎಲ್ಲ. ಮತ್ತೆ ಸಾಯಂಕಾಲ 5-5:30 ಬಂದ ಕೂಡಲೇ ಸರ್ ಮತ್ತೆ ಹೊಲ್ದಾಗ ಸರ್, ಏನಾದ್ರೂ ಹೊಲದಂದ್ ಏನಾರ ತರದಿದ್ರೆ, ಮೇವ್ ತರದಿದ್ರೆ, ಅಂದ್ ಈ ಕಡೆಗೆ ಏನಾರ ಇದಿತ್ತಂದ್ರೆ ಅಂದ್ ಹೊಲ್ದನ್ನೇ ಒಂದು 7-8 ಗಂಟೆವರೆಗೆ ನೈಟ್ ಹಾಕಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ಸರ್. ಅಂದ್ರೆ ಇದು ಭೂಮಿಯ ಜೀವಂತಿಕೆಯನ್ನ, ಭೂಮಿಯ ಸತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಇತ್ತೀಚೆಗೆ ಸರ್ಕಾರಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವರೆಲ್ಲರೂ ಸಹಿತ ಶಿಫಾರಸು ಮಾಡ್ತಾ ಇರೋದು ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳಿ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಅನ್ನುವಂಥ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಈ ನಿಟ್ಟಿನೊಳಗಡೆಗೆ ನೀವು ಒಬ್ಬ ಸೈನ್ಸ್ ವಿದ್ಯಾರ್ಥಿಯಾಗಿ ಈ ಪ್ರಯೋಗಗಳನ್ನು ಅಥವಾ ಈ ನಿಟ್ಟಿನಲ್ಲಿ ನೀವು ಹೆಚ್ಚು ತೊಡಗಿಕೊಳ್ಳುವ ಪ್ರಯತ್ನವನ್ನು ಅಥವಾ ಎಲ್ಲಿ ಮಾಹಿತಿ ಸಿಗುತ್ತೆ ಅದನ್ನು ಹುಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಇಲ್ವಾ? ಹೇಗೆ ಮಾಡ್ಕೊಂಡಿದ್ದೀನಿ ಸರ್, ನನಗೆ ಸೀನಿಯರ್ ಯಾರು ಇರ್ತಾರಲ್ಲ ಸರ್ ರೈತರು, ಅವರಲ್ಲೆಲ್ಲ ನೋಡ್ಕೊಂಡಿದ್ದೀನಿ. ಬಟ್ ನಾನು ಬೇರೆದಾರಿಗೆ ಹೇಳಕ್ಕಿಂತ ನಮ್ಮ ಹೊಲಗೆ ಟ್ರೈ ಮಾಡೋಣ ಅಂತ ನಾನೇ ಮಾಡಿದ್ದೀನಿ ಅಂದ್ರೆ ಸರ್, ನಮ್ಮ ಹೊಲದಲ್ಲೇ ಸರ್ ಯಾವುದೇ ಫಲವತ್ತತೆ ಬಂದರೂ ಒಂದು ಏನೋ ನಮ್ಮ ಹೊಲದಲ್ಲೇ ಪ್ರತಿಯೊಂದು ಸರ್, ಅಂದರೆ ಮಣ್ಣಿನ ಸವಕಳಿ ಬಂತು ಮತ್ತು ಸರ್ ಅಂದರೆ ನಾವು ಅದನ್ನ ಟ್ಯಾಕ್ಟ್ರಿ ಅಂತ ಇರ್ತದಲ್ಲ ಸರ್, ಟ್ಯಾಕ್ಟ್ರಿ ಏನು ಮಾಡ್ತೀವಿ ಅಂದರೆ ಏನಾದರೂ ಪೀಕ್ ಬಂದರೆ ನಾವು ಬೇರೆ ಅಂತಲ್ಲಿ ಎಲ್ಲಿ ಹಾಕೋದಿಲ್ಲ ಸರ್, ರುಟ್ರ್ ಅಂತಾರೆ ಸರ್, ಅದನ್ನು ರುಟ್ರ್ ಹೊಡಿಸಿ ಮತ್ತೆ ಅದನ್ನು ಆಮೇಲೆ ಮಡಿಕೆ ಅಂತ ನೋಡಿಸ್ತೀವಿ ಸರ್, ಅಂದರೆ ಫಲವತ್ತೆ ಉಲ್ಟಾ ಆಗುತ್ತೆ ಸರ್. ಮತ್ತೆ ಏನಾದರೂ ಗೊಬ್ಬರ ಯಾವ್ದಾರ ಸಿಕ್ಕನೆ ಅಂದ್ರೆ ಅದ್ರ ಜೊತೆನ ಹಾಕಿ ಸರ್, ಮತ್ತೆ ಅದನ್ನ ರುಟ್ರ್ ಓಡಿಸ್ತೀವಿ ಸರ್, ಅಂದ್ರೆ ಹೊಲ ಫಲವತ್ತತೆ ಹಸಿರೆಲೆ ಗೊಬ್ಬರ ಆಯ್ತು ಆತರ ಆಗುತ್ತೆ ಸರ್. ನಾವ್ ಇದೇ ತರ ಮಾಡ್ತಾ ಇದ್ದೀವಿ ಸರ್, ಮತ್ತೆ ಅದರಿಂದ ಯಾವ್ದೇ ಮತ್ತೆ ಬೇರೆ ಇದನ್ನ ಮಾಡಿಲ್ಲ ಸರ್. ಈಗ ನಿಮ್ಮ ಪ್ರಕಾರ ನಿಮ್ಮ ಮಣ್ಣಿನ ಫಲವತ್ತತೆ ಒಂದು ಆವರೇಜ್ ಆಗಿದೆಯಾ? ಹಾ, ಆವರೇಜ್ ಆಗಿದೆ ಸರ್, ಏನು ಸಮಸ್ಯೆ. ಇವಾಗ 2 ಇಯರ್ಸ್ ಆಯ್ತು ಸರ್, ಲಾಸ್ಟ್ ಟೈಮ್ ನಾವು ಏನ್ ಮಾಡಿದ್ವಿ ಅಂದ್ರೆ ಸರ್ ಅದೇ ಮಣ್ಣನ್ನು ನಮ್ಮ ಅಂದ್ರೆ ಸೌಕು ಮಣ್ಣಿನ ಸವಕಳಿ ಜಾಸ್ತಿ ಡೌನ್ ಅಲ್ಲಿತ್ತು ಸರ್, ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಿತ್ತು ಸರ್, ಭೂಮಿ ಎಲ್ಲ ಗಟ್ಟಿಯಾಗಿ ಅದು ಫಲವತ್ತತೆ ಕರೆಕ್ಟ್ ಆಗಿ ಬರ್ತಿದ್ದಿಲ್ಲ ಸರ್. ಇವಾಗ ಏನ್ ಮಾಡಿದೀವಿ ಅಂದ್ರೆ ಸರ್, ಲಾಸ್ಟ್ ಟೈಮ್ ಒಂದು 20-30 ಸಾವಿರ ಖರ್ಚು ಮಾಡಿ JCB ಇಂದ ಸರ್ ಟೋಟಲ್ ಸರೌಂಡಿಂಗ್ ಎಲ್ಲ ಲೆವೆಲ್ ಮಾಡಿಸಿದ್ವಿ ಸರ್ ಅವನ್ನ, ಮತ್ತೆ ಒಂದ್ ಟ್ಯಾಕ್ಟ್ರಲ್ಲಿ 2 ಟೈಮ್ ಹೊಡಿಸಿದ್ವಿ ಸರ್ ಮಡಿಕೆ ಹೊಡಿಸಿ, ಮತ್ತೆ ನಮ್ದೇ ಬೇರೆ ಒಂದು ಗೊಬ್ಬರ ತೊಗೊಂಡಿದ್ವಿ ಅಂತ ಅಂದ್ವಲ್ಲ ಸರ್, ಆ ಗೊಬ್ಬರ ಹಾಕಿ ರೂಟ್ರ್ ಹೊಡಿಸಿ ಎಲ್ಲ ಕ್ಲೀನ್ ಆಗಿ ಇವಾಗ ಮಾಡಿ ಸರ್, 2 ಇಯರ್ಸ್ ಆಯ್ತು ಸರ್, ಇವಾಗ ಫಲವತ್ತತೆ ಚೆನ್ನಾಗಿ ಕೊಡ್ತಾ ಇದೆ ಸರ್. ಚೆನ್ನಾಗಿದೆ. ಹಾ ಸರ್, ಅಂದ್ರೆ 2 ವರ್ಷನೂ ಮುಸುಕಿನ ಜೋಳನ ಹಾಕಿದ್ವಿ ಸರ್, ಸಿಕ್ಕಾಪಡೆ ಲಾಭನೂ ತಂದ ಸರ್. ಹೌದಾ? ಹಾ ಸರ್. ಎಷ್ಟು ಇಳುವರಿ ಬಂತು ಮೆಕ್ಕೆಜೋಳ ಸರ್? ಅದು ಇವಾಗ 1 ಲಕ್ಷವರೆಗಿನ ಬಂದಿದೆ ಸರ್. ಅದು ಎಷ್ಟು ಎಕರೆ ಬೆಳೆದಿದ್ರಿ ಮೆಕ್ಕೆಜೋಳ? 5 ಎಕರೆ ಸರ್. 5 ಎಕರೆ ಮೆಕ್ಕೆಜೋಳ ಬೆಳೆದಿದ್ರಿ? ಎಕರೆಗೆ ಎಷ್ಟು ಬಂತು ಇಳುವರಿ ಸರ್? ಅದರಲ್ಲಿ ಒಂದೇ ನಾವು ಮುಸುಕಿನ ಜೋಳ ಹಾಕಿಲ್ಲ ಸರ್, ಮುಸುಕಿನ ಜೋಳ ಸಜ್ಜೆ ಸರ್, ಮತ್ತೆ ಅದರಲ್ಲಿ ಮನೆಗೆ ಬೇಕಾಗುವಂತ ಸಾಮಗ್ರಿಗಳಂದ್ರೆ ಸರ್ ಅಲಸಂದಿ ಬೆಳೆದಿರ್ತೀವಿ ಸರ್, ಈ ತರ ಹಾಕಿರ್ತೀವಿ ಸರ್, ಅದೆಲ್ಲ ಚೆನ್ನಾಗಿ ಬಂದಿದೆ ಸರ್. ಮತ್ತೆ ಅದು ಬೇಕಂದ್ರೆ ಮಿಶ್ರ ಬೇಸಾಯ ಮಾಡ್ತೀವಿ. ಮಿಶ್ರ ಬೇಸಾಯ ಅದ್ರ ಜೊತೆ ಮತ್ತೆ ತೊಗರಿನು ಬೆಳಿತೀವಿ ಸರ್. ಹೌದಾ? ಇವಾಗ ನಮ್ ಕಡೆ ಎಲ್ಲ ನಾವು ಹೊರಗಡೆ ಜಾಸ್ತಿ ತಗೊಂಡದಿಲ್ಲ ಸರ್ ಅಂಗಡಿ ಒಳಗೆ ತೊಗರಿ ಬೆಳೆನ ಸರ್, ನಮ್ಮ ಹಳ್ಳಿ ಒಳಗೆ ಬೆಳೆದಿದ್ದೆ, ನಮ್ಮ ಹೊಲದಲ್ಲಿ ಬೆಳೆದಿದ್ದೆ. ನಾವೇ ಮಾಡ್ತೀವಿ ಅಂದ್ರೆ ಸರ್, ತೊಗರಿ ಬೆಳೆ ತರ ಇಟ್ಕೊಂಡು ನಾವು ಮನೆಯಲ್ಲಿ ವರ್ಷಾಂಗಟ್ಲೆ ಅನ್ನ ತಿಂತೀವಿ ಸರ್. ಸೊ ಇದು ಒಂದ್ ರೀತಿಯಿಂದ ನಿಮಗೆ ಅನುಕೂಲ, ಮಿಶ್ರ ಬೇಸಾಯ ಪದ್ಧತಿ ಕುಟುಂಬದ ಆಹಾರ ಭದ್ರತೆಯನ್ನು ಒದಗಿಸಿಕೊಡುತ್ತೆ ಸರ್. ತುಂಬಾ ಅಗತ್ಯವಾಗಿರ್ತಕ್ಕಂತ ಆಹಾರ ಧಾನ್ಯಗಳನ್ನು ಹೊರಗಡೆಯಿಂದ ತರುವ ಅಗತ್ಯ ಇಲ್ಲ, ನಾವೇ ಬೆಳ್ಕೊಳ್ಬಹುದು ಅಂತಕ್ಕಂಥದ್ದು. ಕೃಷಿಯಲ್ಲಿ ನಿಮ್ಮ ಮುಂದಿನ ಕನಸುಗಳೇನು? ಮುಂದಿನ ಕನಸುಗಳು ಏನೇ ಸರ್, ನಾನು ಇವತ್ತಿನ ಪ್ರಕಾರ ಇವತ್ತು ಗೆಸ್ ಮಾಡಿದೆ ಏನಂದ್ರೆ ಸರ್, ನನಗೆ ಇವತ್ತಿಗಾದ್ರೂ ಹೊಲದಲ್ಲೇ ಮಾಡ್ಬೇಕನ್ನ ಆಸೆ ಇದೆ ಸರ್ ನನಗೆ. ಯಾಕಂದ್ರೆ ಇನ್ನೊಬ್ರ ಕೈಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅಲ್ಲಿ ಎಲ್ಲ ಮೆಂಟಲಿ ಟಾರ್ಚರ್ ಸರ್ ಇರ್ತಿರ್ತ ಸರ್. ನನಗೆ ನನ್ನದೇ ಆದ ಸ್ವಂತ ಹೊಲದಲ್ಲಿ ಒಂದು ಬೋರ್ವೆಲ್ ಹಾಕ್ಸ್ಕೊಂಡು ಅದರಿಂದ ಬಂದ ಒಟ್ಟು ಎಷ್ಟೇ ಆಗಲಿ ಒಂದು ಕೃಷಿ ಒಂದು ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಆಸೆ ಐತೆ ಸರ್. ಕೃಷಿಯಲ್ಲಿ ನಿಮಗೆ ಇಂಥವ್ರು ಪ್ರೇರಣೆ ಅಂತ ಅನಿಸಿದೆಯಾ? ಹಾಂ ಸರ್. ಯಾರು ನಿಮಗೆ ಪ್ರೇರಣೆ? ಉದಾಹರಣೆ ಸರ್, ನಮ್ಮ ಅತ್ತೆಯವರ ಸರ್. ಹೆಣ್ಮಕ್ಳು? ಹಾಂ ಸರ್. ಏನು ವಿಶೇಷ ಅಂದ್ರೆ ಸರ್, ಅಲ್ಲಿ ನನಗೆ ನಮ್ಮ ಅತ್ತೆಯವ್ರು ಅಂದ್ರೆ ನನಗೆ ಹೆಣ್ಣು ಕೊಟ್ಟಿದಾರಲ್ಲ ಸರ್, ಅವರು ಹೊಲ ಇದೆ ಸರ್ ಅಲ್ಲಿ. ಹೆಣ್ಣು ಕೊಟ್ಟಿದ್ರೆ ಅಂತ ಹೋಗ್ಲಕ್ಕೆ ಇಲ್ಲ ಇಲ್ಲ ಸರ್, ಆತರ ಏನಿಲ್ಲ. ಅವರು ಜಾಸ್ತಿ ಸರ್, ಅವ್ರದ್ದು ಅಲ್ಲಿ ಹೊಲ ಇದೆ ಅಲ್ಲ ಸರ್, ಅವ್ರದ್ದು ಅಂದ್ರೆ ಊರ್ ಮಗ್ಲ ಪಕ್ಕನೇ ಸರ್. ಅವ್ರ ಯಾವ್ದೇ ರೀತಿಯಾಗಿ ಒಂದು ಬೇಸಾಯ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ ಸರ್. ನಾನು ಅವ್ರಗ್ ನೋಡಿದೆ ಸರ್, ನಮ್ದು ಬೇಸಾಯಕ್ಕಿಂತ ಅವ್ರ ಬೇಸಾಯ ಅಲ್ಲಿ ಚೆನ್ನಾಗಿ ಅನ್ಸಿತ್ತು ಸರ್ ನನಗೆ. ಹಂಗಾಗಿ ಅವ್ರು ಜಾಸ್ತಿ ಇದನ್ನ ಮಾಡಿದ್ರಲ್ಲ ಸರ್, ಹಂಗಾಗಿ ನಾನು ಅವ್ರದ್ದೇ ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಅತ್ತೆಯವರಿಂದ ತರಬೇತಿ ತಗೊಳಕತ್ತೀರಿ? ಹಾ ಸರ್, ಅವರೆಲ್ಲ ಅಂದ್ರೆ ಅವರು ಒಂದು ಗೌರ್ಮೆಂಟ್ ಸಂಘ ಅಂತಾರಲ್ಲ ಸರ್, ಆ ಸಂಘದಿಂದ ಎಲ್ಲ ಇವನ್ನ ತಗೊಂತಾರೆ ಸರ್, ಮತ್ತೆ ಅದರಿಂದ ಲೋನ್ ತಗೊಂಡು. ಯಾವ ಊರು ನಿಮ್ಮ ಅತ್ತೆಯವ್ರದ್ದು? ಅದು ಹಿರೇಮೇಗೇರಿ ಅಂತ ಬರುತ್ತೆ ಸರ್ ಅಲ್ಲಿ ಸರ್. ಅವ್ರದ್ದು ಅವರೆಲ್ಲ ಹೊಲದಲ್ಲಿ ಏನಾದ್ರು ಬೇಕಂದ್ರೆ ಸಂಘಗಳೇ ಶಿಫಾರಸು ಮಾಡ್ತಾರೆ ಸರ್, ಸಂಘಗಳು ಅವರೆಲ್ಲರೂ ಬಂದು ಇದನ್ನ ಮಾಡ್ಕೊಂಡು ಹೋಗ್ತಾರೆ ಸರ್. ಅಂದ್ರೆ ನಿಮ್ಮ ಅತ್ತೆಯವರು ಸಕ್ರಿಯವಾಗಿ ಕೃಷಿಯಲ್ಲಿ ತೊಡ್ಕೊಂಡಿದ್ದಾರೆ? ಹಾ ಸರ್, ಕೃಷಿಯಲ್ಲಿ ಸರ್. ಮತ್ತೆ ಸಂಘಟನೆಯಲ್ಲೂ ಇದಾರೆ? ಹಾ, ಸಂಘಟನೆ ಸರ್. ಏನಾದ್ರೂ ನಮ್ಮ ಹೊಲದಲ್ಲಿ ಏನಾದ್ರೂ ಅವ್ರು ಹಾಕಿನಿ ಅಂದ್ರೆ ಸರ್, ಆ ಸಂಘದಂತ ಇರ್ತಾರಲ್ಲ ಸರ್, ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿ ಸರ್, ಅದರಿಂದ ಏನೇನು ಬರ್ತಾವಲ್ಲ ಸರ್, ಅವನ್ನೆಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡಿಸ್ತಾ ಇದ್ದಾರೆ. ಹಾ ಸರ್, ಅವ್ರಿಗೆ ಅಂತ ಹೊಲದಲ್ಲಿ ಮತ್ತೆ ಏನು ಸಮಸ್ಯೆ ಇಲ್ಲ ಸರ್. ಯಾಕಂದ್ರೆ ಏನಾದ್ರೂ ಲಾಸ್ ಆಯ್ತಂದ್ರೆ ಸಡನ್ಲಿ ಇಮಿಡಿಯೇಟ್ ಆಗಿ ಬಂದು ಅವ್ರು ಅದರಲ್ಲಿ ಏನು ಸಮಸ್ಯೆ ಆಗೈತಿ ಏನಿಲ್ಲ ಅಂತಂದು ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಸರ್. ಮತ್ತೆ ಅದ್ರ ತಕ್ಕಂತ ಏನು ಅದಕ್ಕೆ ಏನು ಬೇಕನ್ನೋ ಉದ್ದಿ ಇದಿರ್ತದಲ್ಲ ಸರ್, ಅದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಮತ್ತೆ ಯಾವ ರಾಸಾಯನಿಕಗಳು ಹಾಕಿದ್ರೆ ಈ ತರ ಬರುತ್ತೆ ಅಂತಂದ್ರೆ ವಿವರವಾಗಿ ಹೇಳಿ ಹೋಗ್ತಾರೆ ಸರ್ ಅಲ್ಲಿ. ಸೊ ನೀವು ಅಲ್ಲಿಂದ ಪ್ರೇರಿತರಾಗಿದ್ದೀರಿ? ಹಾ, ಪ್ರೇರಿತ ಆಗಿದ್ದೀನಿ ಸರ್, ಮಾಡ್ಬೇಕನ್ನೋ ಒಂದು ಉದ್ದೇಶ ಸರ್. ಸೊ ನೆಕ್ಸ್ಟ್ ನಿಮ್ಮ ಕೃಷಿಯಲ್ಲೂ ಸಹಿತ ನಿಮ್ಮ ಅತ್ತೆಯವರು ಅನುಸರಿಸುವ ಮಾರ್ಗಗಳನ್ನು ಅನುಸರಿಸ್ತಿದ್ರಿ? ಹಾ ಸರ್, ಮಾಡ್ತಾ ಇದ್ದೀವಿ ಸರ್. ಇವಾಗ ಆಕ್ಚುಲಿ ನಾನು ಇದೇ ವರ್ಷ ಮಾಡ್ಬೇಕಾಯ್ತು ಸರ್, ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಅದನ್ನೇನು ಮಾಡ್ತಾ ಇಲ್ಲ ಸರ್. ಈ ವರ್ಷದಿಂದ ಅದನ್ನ ನೆಕ್ಸ್ಟ್ ಬೋರ್ವೆಲ್ ಹಾಕ್ಸಿ ಬಟ್ ಅದನ್ನ ನೀರಾವರಿ ನಾ ಮಾಡ್ಕೋಬೇಕನ್ನೋ ಒಂದು ಉದ್ದೇಶ ಸರ್ ನಮ್ದು. ಕೃಷಿಯಲ್ಲಿ ಆರ್ಥಿಕ ಹೊರೆ ಹೆಚ್ಚು, ಇದು ಕಷ್ಟ ಆಗ್ತದೆ, ಕೃಷಿ ಬೇಡ, ಎಲ್ಲಾದರೂ ಜೀವನಕ್ಕೆ ಹೊಟ್ಟೆಪಾಡಿಗೆ ಏನಾದರೂ ಮಾಡ್ಕೊಂಡಿರೋಣ ಅನ್ನುವಂಥ ಅಭಿಪ್ರಾಯ ಸ್ವಲ್ಪ ಜನರಲ್ಲಿ ಕೇಳಿ ಬರ್ತದೆ. ಅಂದರೆ ಯುವಕರಲ್ಲೂ ಕೇಳುತ್ತೆ, ಸ್ವತಃ ರೈತರೇ ಹೇಳ್ತಾ ಇರ್ತ ತಮ್ಮ ಮಕ್ಕಳನ್ನ ಇದೆಲ್ಲ ತೋಡಿಸ್ಕೊಳ್ಳೋದಿಲ್ಲ. ಇದೇ ಸರ್, ಈ ಥರದ ಮನಸ್ಥಿತಿ ಇರುವಂಥ ರೈತರಿಗೆ ನೀವೇನು ಹೇಳ್ತೀರಿ? ಉದಾಹರಣೆ ಸರ್, ಬೇರೆಯವರು ತೊಗೊಳಕ್ಕಿಂತ ನಾನೇ ಸರ್. ನಾನು 2010 ಸರ್ ಊರು ಬಿಟ್ಟಿದ್ದೀನಿ ಸರ್. ಯಾಕೆ? ಸ್ಟಡಿ ಸರ್, ಸ್ಟಡಿಗೋಸ್ಕರ. 2010 ಬಿಟ್ಟು 17 ಸ್ಟಡಿ ಮಾಡಿದ್ದೀನಿ ಸರ್. 17 ಸ್ಟಡಿ ಮಾಡಿದ್ಮೇಲೆ ಊರ ಇವಾಗ ನಾನು ನಿಯರ್ ಬಂದಿದ್ದು ಇವಾಗ ಒಂದು 8 ಸರ್ ಅಷ್ಟೇ ಸರ್. ಇದಕ್ಕೆ ಮುಂಚೆ ಎಲ್ಲ ಬೆಂಗಳೂರಲ್ಲಿ ಇದ್ದೆ ಸರ್, ವರ್ಕ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ಊರು ಏನ್ ಮಾಡ್ತಿದ್ರಲ್ಲಿ? ಅಲ್ಲಿ ಕಂಪನಿ ಒಳಗೆ ಹೋಗ್ತಿದ್ದೆ ಸರ್, ಕೆಮ್ ಸರ್, ಅಲ್ಲಿ ಹೋಗ್ತಿದ್ದೆ ಸರ್ ನಾನು. ಊರು ಬಿಟ್ಟು ಹೋಗಿ ಇವಾಗ ಸರ್ 1 ಆಯ್ತು ಸರ್ ಇಲ್ಲಿ ಬಂದಿದ್ದೀನಿ. ನನಗೆ ಸಿಕ್ಕಾಪಡೆ ಬೇಜಾರಾಗಿದೆ ಸರ್. ಯಾಕೆ? ಯಾಕಂದ್ರೆ ಇನ್ನೊಂದು ಊರು ಅಂದ್ರೆ 500 ಬಿಟ್ಟು ತಂದೆ ತಾಯಿ ಬಿಟ್ಟು ಅಲ್ಲಿ ಹೋಗಿ ಜೀವನ ಮಾಡಕ್ಕಿಂತ, ಯಾಕಂದ್ರೆ ಇವಾಗ ಅದು ಬೇರೆ ಕಡೆ ಜೀವನ ಮಾಡ್ತೀವಿ ಸರ್, ಬಟ್ ಅದು ಫ್ಯಾಮಿಲಿ ಆಗೋವರಿಗೆ ಅಷ್ಟೇ ಸರ್. ಅದು ಫ್ಯಾಮಿಲಿ ಆದ್ಮೇಲೆ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ ಸರ್. ಅದು ಬರೋ 10-15 ರೂಪಾಯಿದಾಗಲ್ಲಿ ಆಗೋದಿಲ್ಲ ಸರ್. ಹಂಗಾಗಿ ನಾವು ಏನ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ನಮ್ಮ ತಂದೆ ತಾಯಿ ಲೋಕಲ್ಲೇ ಏನಾದರೂ ಒಂದು ನೀರಾವರಿ ಮಾಡಿಕೊಂಡು ನಮ್ಮ ಹೊಲದಲ್ಲೇ ಅಂದ್ರೆ ಇನ್ನೊಬ್ಬರಿಗೆ ಒತ್ತಡ ಏನಿರಲ್ಲ ಏನಿಲ್ಲ ಸರ್. ನಾವು ಮಾಡ್ಕೊಂಡು ನಮ್ಮ ಹೊಲದಲ್ಲೇ ಈ ತರ ಮಾಡ್ಕೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶ ನಾವು ಇದನ್ನ ಮಾಡ್ಕೊಂಡಿವಿ ಸರ್. ಹಂಗಾಗಿ ಜನರು ಎಲ್ಲರೂ ಏನಂತಿದ್ದಾರೆ ಸರ್ ಅಂದ್ರೆ, ಹೊಲದಲ್ಲಿ ಬೇಸಾಯ ಮಾಡ್ತಾರಲ್ಲ ಸರ್, ಕರೆಕ್ಟ್ ಅಂದ್ರೆ 1 ಮಳೆ ಆಗುತ್ತೆ, 1 ಆಗೋದಿಲ್ಲ ಸರ್. ಜನರು ಆ ಉದ್ದೇಶಕ್ಕೆ ಬೇಜಾರಾಗ್ತಾರ ಹೊರತು ಹೊಲದಲ್ಲಿ ಮಾಡಬಾರ್ದು ಅಲ್ಲಿ ಏನು ಲಾಭ ಇಲ್ಲ ಅಂತಂದು ಯಾರೂ ಅನ್ಕೊಂಡಿಲ್ಲ ಸರ್, ಯಾರು ಇಲ್ಲ ಸರ್. ನಮ್ಮ ಊರಾಗೆ ಸರ್ ನಾನು ನಮ್ಮ ಹುಡುಗರ ನೋಡಿದ್ರೆ ಸರ್ ಎಲ್ಲರೂ ಎಲ್ಲಿ ಹೋಗೋದಿಲ್ಲ ಸರ್ ನಮ್ಮ ಊರಾಗ ಸರ್, ಯಾರು ಹುಡುಗರು ಹೊಲದಲ್ಲೇ ಮಾಡ್ಕೊಂಡು ಹೋಗ್ತಾರೆ ಸರ್. ಹೊಲದಲ್ಲೇ ನಾನಾ ಥರ ಪೀಕ್ಗಳು, ಹತ್ತಿ, ಬೇಳೆ ಎಲ್ಲ ಸರ್ ಎಲ್ಲದ ಹಾಕಿ ಚೆನ್ನಾಗಿ ಪೀಕ್ ತೊಗೊಂಡೋಗ್ತಾರೆ ಸರ್. ಯಾರು ಜಾಸ್ತಿ ನಮ್ಮ ಕಡೆ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಯಾರೂ ಹೋಗಲ್ಲ ಸರ್. ಬೆಂಗಳೂರಲ್ಲಿ ಅಲ್ಲಿ ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ಅಲ್ಲಿ ಜೀವನ ಅಲ್ಲಿ ಸ್ಟಾರ್ಟಿಂಗ್ಸ್ ಚೆನ್ನಾಗೇ ಇತ್ತು ಸರ್. ಬಟ್ ಇತ್ತೀಚೆಗೆ ನಾನು ಯಾಕಂದ್ರೆ ಅಲ್ಲಿ ಪಗಾರ ಅಂದ್ರೆ ಕಾಂಟ್ರಾಕ್ಟ್ ಮೇಲೆ ತೊಗೊಂಡಿರ್ತಾರೆ ಸರ್ ನಮ್ಮನ್ನು. ಕಂಪ್ನಿ ಕಡೆ ಮಾಡ್ಕೊಂಡ್ರೆ ಏನಾದರೂ 30-40 ಬರ್ಬೋದು ಸರ್. ಬಟ್ ನಾವು ಕಾಂಟ್ರಾಕ್ಟ್ ತ್ರೋ ಮೇಲೆ ಹೋಗಿರ್ತೀವಿ ಸರ್. ಅಂದರೆ ಅಲ್ಲಿ 9-10 ಲಾಸ್ ಸರ್. ಅಲ್ಲಿ ಏನು ಮಾಡ್ತಾರೆ ಅಂದರೆ 15,000 ಪಗಾರ ಕೊಡ್ತಾರೆ ಸರ್. 15,000 ಕೊಟ್ಟರೆ ಮತ್ತೆ ಎಕ್ಸ್ಟ್ರಾ ಡ್ಯೂಟಿ ಅಂತಂದಿರುತ್ತೆ ಸರ್. ಆ ಡ್ಯೂಟಿ ಮಾಡ್ಬೇಕಾಗತ್ತೆ ಸರ್. ಅಂದರೆ ದಿನವಿಡೀ ಮಾಡಿದ್ರೂ ಅದು ಅಂದರೆ ಬೆಳಗ್ಗೆ 6 ಸರ್ 2 ಒಂದು ಶಿಫ್ಟ್ ಇರ್ತದೆ ಸರ್. ಮತ್ತು 2 ರಾತ್ರಿ 10 ಅದು ಎಕ್ಸ್ಟ್ರಾ ಶಿಫ್ಟ್ ಸರ್. ಅಂದರೆ OT ಅಂತ ಕೊಡ್ತಿದ್ದಾರೆ ಸರ್ ಅದಕ್ಕೆ. ಆ ಥರ ಮಾಡಿ ಮತ್ತು ಅದರಿಂದ ಅಲ್ಲಿ ಒಂದು 20-25 ದುಡಿತಿದ್ವಿ ಸರ್. ಮತ್ತು ಇವಾಗ ನಾವು ಊರ ಕಡೆ ಬೆಂಗಳೂರಲ್ಲಿ ಆದಂಥ ಕೆಟ್ಟ ಅನುಭವ ಅಂದ್ರೆ ಸರ್ ಇದು ತಂದೆ ತಾಯಿ ಬಿಟ್ಟಿರ್ತೀವಲ್ಲ ಅದೇ ಒಂದ ನೋಡಿ ಸರ್, ಏನಿಲ್ಲ ಸರ್ ಅಲ್ಲಿ. ಆ ತರ ಬಿಟ್ಟು ಮತ್ತೆ ಏನಿಲ್ಲ ಸರ್, ಲೈಫ್ ಚೆನ್ನಾಗಿತ್ತು ಸರ್. ಬೆಂಗಳೂರು ನಿಮಗೆ ಕಲಿಸಿದ ಒಳ್ಳೆ ಅನುಭವ ಅಂದ್ರೆ ಸರ್, ಒಳ್ಳೆ ಅನುಭವ ಅನ್ನಕಂತಾರೆ, ಊರೊಳಗೆ ಹೋಗಿ ನಿನ್ನ ಹೊಲದಾಗ ಬೇಸಾಯ ಮಾಡ್ಕೊಂಡು ಉಣ್ಣೋದೊಂದು ಒಂದು ಚೆನ್ನಾಗಿ ದುಡ್ಕೊಂಡು ಹೋಗ್ತಿವಲ್ಲ ಸರ್, ಅದೇ ಒಂದು ಒಳ್ಳೆ ಅನುಭವ ಅಂತಂದು ಹೇಳ್ಬೋದು ಸರ್. ಬೆಂಗಳೂರಾಗ ಇದ್ದೀವಲ್ಲ ಸರ್, ಅಲ್ಲಿ ಒಳ್ಳೆ ಅನುಭವ ಅನ್ಸಿದೆ. ಹ್ಞೂ ಸರ್, ಯಾಕಂದ್ರೆ ಅಲ್ಲೆಲ್ಲ ಸಿಕ್ಕಾಪಡೆ ರೇಟ್ ಸರ್, ಇವ್ ನಮ್ ಕಡೆ ಇಲ್ಲಿ 1,000 ರೂಪಾಯಿ ಇದ್ರೆ 1 ತಿಂಗಳ ನಾವು ಉಂತೀವಿ ಸರ್. ಯಾಕಂದ್ರೆ ಇಲ್ಲಿ ನಡೀತಿರ್ತದೆ ಸರ್, ಬಟ್ ಅಲ್ಲಿ ಹಂಗಲ್ಲ ಸರ್. 1,000 ರೂಪಾಯಿ ಬರೀ 1 ವಾರಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ಏನೇ ತಗೋಲಿ ಎಲ್ಲ ಡಬಲ್ ಸರ್. ಅಲ್ಲಿ ನಾವೆಲ್ಲ ಅಲ್ಲಿ ರೂಮ್ ಅಲ್ಲಿ 4-5 ಜನ ಇದ್ದೀವಿ ಸರ್. ತಿಂಗಳ 15-20,000 ಖರ್ಚು ಬರ ಸರ್. ಯಾಕಂದ್ರೆ ರೂಮ್ ರೆಂಟ್ ಸರ್, ರೂಮ್ ರೆಂಟ್ ಏನಿಲ್ಲ ಅಂದ್ರೆ 10,000 ಸರ್ ಅಲ್ಲಿ. ಓ, ಈಗ ನೀವು ಬೆಂಗಳೂರು ತೊರೆದು ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ, ನಿಮ್ಮಂತ ಯುವಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಕೊನೆಗೆ? ಸರ್, ಎಲ್ಲರಿಗೂ ನಾನು ಏನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಸರ್, ಬೇರೆ ಕಡೆ ಕೆಲಸ ಮಾಡ್ಬೇಕು ಸರ್, ಆದ್ರೆ ನಾನು ಬೇಡ ಅನ್ನಲ್ಲ ಸರ್. ಆದ್ರೆ ಎಷ್ಟೊತ್ತಿದ್ರೆ ನಮ್ಮ ಲೈಫ್ನಲ್ಲಿ ನಮಗೆ ಅನ್ನ ಹಾಕೋದಂದ್ರೆ ಹೊಲನ ಸರ್. ಹೊಲ ಬಿಟ್ಟು ಯಾವತ್ತೂ ಬಿಟ್ಕೊಡ್ಬಾರ್ದು ಸರ್ ಹೊಲನ. ಅದು ಎಂಥ ಕಷ್ಟ ಅಲ್ಲಿ ನಾವು ಬೇರೆ ಕಡೆ ಕೆಲಸ ಮಾಡ್ತೀವಿ ಅಂದ್ರೆ ಅದ್ರ ಜೊತೆ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಸರ್. ಇದನ್ನು ಮಾತ್ರ ಕೈ ಬಿಡ್ಬಾರ್ದು ಸರ್ ಅಂತ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೆಯದು. ಗುರುರಾಜ್ ಎಂ ಸುಂಕದವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಕೃಷಿಯಿಂದನೇ ಒಂದು ಭದ್ರತೆಯ ಜೀವನ ಇದೆ, ಸ್ವಾಭಿಮಾನದ ಬದುಕು ಇದೆ. ಎಲ್ಲೇ ಎಷ್ಟೇ ನಗರಗಳನ್ನು ಸುತ್ತಿ ಹಾಕಿ ಬಂದರೂ ಸಹಿತ ನಮ್ಮೂರು ನಮಗೆ ಚೆಂದ ಅನ್ನುವಂಥ ಅಭಿಪ್ರಾಯಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆದವಟ್ಟಿ ಗ್ರಾಮದ ಯುವ ರೈತರಾದ ಗುರುರಾಜ್ ಎಂ ಸುಂಕದ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ ಅವರು. ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದೇ ಸಮಯದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಇದೇ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ತಮಗೆಲ್ಲ ಶರಣ ಶರಣಾರ್ಥಿಗಳು. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದೀಗ ಮತದಾನ ಜಂಕ್ಷನ್ ಪ್ರಾಯೋಜಿತ ಕಾರ್ಯಕ್ರಮ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಹಲೋ ಸ್ನೇಹಿತರೆ, ನಮಸ್ಕಾರ. ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕೇಳಿದ್ರೆ. ಅರೆ ಅರೆ ಅರೆ ಅರೆ ಭಾರತ್, ಏನಾಯ್ತು? ಯಾಕೆ ಈ ತರ ಏದುಸಿರು ಬಿಡ್ತಾ ಇದೀಯಾ? ಅಯ್ಯೋ ಭಾರತಿ, ಏನ್ ಹೇಳಿ, ಯಾವತ್ತಿಂದ ಈ ಹೆಲ್ತ್ ಕೇರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡೋ ಅವತ್ತಿನಿಂದ ಅತಿ ಹೆಚ್ಚು ನಂಬರ್ ಗಳಿಸ್ಬೇಕು ಅಂತ ಹೇಳಿ ನಾನಂತೂ ಓಡ್ತಾನೆ ಇರ್ತೀನಿ ನೋಡು. ಓ, ಹಾಗ ವಿಷಯ. ಅದಕ್ಕೆ ನಿಟ್ಟುಸಿರು ಬಿಡ್ತಾ ಇದೀನಿ ನೋಡೀಗ. ಒಂದ್ ವಿಷಯ ಗೊತ್ತಾ ಭಾರತ್, ಕಾಕತಾಳೀಯ ಅಂತಾರಲ್ಲ ಹಾಗೆ ಇವತ್ತಿನ ನಮ್ಮ ಮತದಾತ ಜಂಕ್ಷನ್ ನಲ್ಲಿ ಕೂಡ ಇಂತಹದೇ ಕೆಲವು ಅಪ್ಲಿಕೇಶನ್ ಗಳ ಬಗ್ಗೆ ನಾವು ಮಾತಾಡ್ತೀವಿ. ಇದ್ರ ಸಹಾಯದಿಂದ ಮತದಾರರ ಬೇಕು ಬೇಡಗಳ ಬಗ್ಗೆ ಜೊತೆಗೆ ಮಾಹಿತಿಗಳನ್ನು ಕೂಡ ಪಡ್ಕೋಬಹುದಾಗಿದೆ. ಎಂತಹ ಮಾತು ಹೇಳಿದೆ ಹೇಳಮ್ಮ. ಏ ಶ್ರುತಿ, ಪ್ಲೀಸ್ ಇವತ್ತು ನೀನು ಆಫೀಸಿನ ಅಪ್ಲಿಕೇಶನ್ ನಲ್ಲಿ ನನ್ನ ಆರ್ಡರ್ ಅನ್ನು ಕೂಡ ಹಾಕ್ಬಿಡು. ಪದೇ ಪದೇ ಹಾಕೋ, ಇವತ್ತು ನನ್ನ ಫೋನು ಹ್ಯಾಂಗ್ ಆಗ್ತಾ ಇದೆ. ಅರೆ, ಈ ಫೋನ್ ಯಾವಾಗ ಬದಲಿಸ್ತೀಯಪ್ಪ? ಮಾಡ್ತೀನಪ್ಪ ಸುನೀಲ್, ನನ್ನ ಇಷ್ಟದ ಮೊಬೈಲ್ ವರ್ಷನ್ ಬಂದ ತಕ್ಷಣ ಖಂಡಿತ ಮಾಡ್ತೀನಿ. ಹೌದಪ್ಪ, ಸರಿ. ಈಗ ಯಾರ್ಯಾರು ಏನೇನ್ ಆರ್ಡರ್ ಮಾಡೋದಕ್ಕೆ ಇಚ್ಛೆ ಪಡ್ತೀರಾ ಬೇಗ ಬೇಗ ಹೇಳ್ಬಿಡ್ತೀರಾ? ನನಗೆ ಬ್ರೆಡ್ ರೋಸ್ಟ್ ಜೊತೆಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕು. ಏನಾಗ್ತಿದೆ ಇಲ್ಲಿ? ಬಾ ಕಲ್ಪನಾ, ಶ್ರುತಿ ನಮ್ಗೆಲ್ರಿಗೂ ಆರ್ಡರ್ ಮಾಡ್ತಿದ್ದಾಳೆ.

ಮತದಾರರ ಗುರುತನ್ನ ಸುಲಭವಾಗಿ ಬೇಗನೆ ಮಾಡಬಹುದು. ಜೊತೆಗೆ ಬೂತ್ ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ತಕ್ಷಣನೇ ಸಿಗುತ್ತೆ. ಈಗ ನೀನ್ ಇದನ್ ಹೇಳಪ್ಪ, ಈ PWD ಅಪ್ಲಿಕೇಶನ್ ಮತ್ತೆ KYC ಅಪ್ಲಿಕೇಶನ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡು. KYC ಅಪ್ಲಿಕೇಶನ್ ಮುಖೇನ ನೀವು ನಿಮ್ಮ ಉಮೇದುವಾರರ ಎಲ್ಲ ವ್ಯಕ್ತಿಗತ ವಿಷಯಗಳ ಮಾಹಿತಿಯನ್ನು ಕೂಡ ಸರಿ ಇದೆಯೇ ಇಲ್ಲವೇ ಅಂತಾನು ಕೂಡ ತಿಳ್ಕೋಬಹುದು. PWD ಅಪ್ಲಿಕೇಶನ್ ಮುಖೇನ ನೀವು ದಿವ್ಯಾಂಗ ಜನರಿಗೆ ವೀಲ್ ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ದೃಷ್ಟಿಹೀನ ಮತದಾರರಿಗೆ ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆಗೆ ಬೇಡಿಕೆಯನ್ನು ಸಲ್ಲಿಸಬಹುದು. KYC ಅಥವಾ ನೋ ಯುವರ್ ಕ್ಯಾಂಡಿಡೇಟ್ ಆಪ್ನ ಮೂಲಕ ತಾವು ತಮ್ಮ ಉಮೇದುವಾರರ ಅಪರಾಧ ಹಿನ್ನೆಲೆ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ವಾವ್, ರವಿಗೆ ಒಂದು ಜೋರಾದ ಚಪ್ಪಾಳೆ. ನಾನು ಇವತ್ತೇ ಇವನನ್ನ ಬೈತಾ ಇದ್ದೆ, ಅಷ್ಟಕ್ಕೂ ಫೋನ್ ಬಳಸ್ತೀಯಾ ಇಷ್ಟೊಂದು ಅಂತ. ನನ್ಗೇನ್ ಗೊತ್ತಿತ್ತು, ನನ್ ಮಗ ಚುನಾವಣೆ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದಾನೆ ಅಂತ. ಶಾಬಾಶ್ ರವಿ, ನೀನು ಹೀಗೇನೆ ಕಷ್ಟಪಟ್ಟು ಜನರಿಗೆಲ್ಲ ಮಾಹಿತಿಯನ್ನ ಹಂಚ್ತಿರು. ಆಯ್ತು ಅಕ್ಕ.